ಒಂದು ಎರಡು ಮೂರು ಶ್ಲೋಕ ಅತ್ಯಂತ ಸೂಕ್ಷ್ಮವಾದ ಜಿಜ್ಞಾಸ. ಕಾರಣ ಯಸ್ಯ ವೈಕಾರ್ಯಂ, ಕಾರಣ ತಸ್ಯ ಜಾಯತೆ, ಜಾಯಮಾನ ಕಥಮಜಂ, ಭಿನ್ನ ನಿತ್ಯಂ ಕಥಂ ಚ ತತ್. ಕಾರಣ ಯಸ್ಯ ವೈಕಾರ್ಯಂ, ಕಾರಣ ತಸ್ಯ ಜಾಯತೆ, ಜಾಯಮಾನ ಕಥಮಜಂ, ಭಿನ್ನ ನಿತ್ಯಂ ಕಥಂ ಚ ತತ್. ಒಂದೆರಡು ಮೂರು ಶ್ಲೋಕಗಳು ಸ್ವಲ್ಪ ಚಿಂತನಾಪೂರ್ವಕವಾದ ಶ್ಲೋಕಗಳು. ಒಂದೆರಡು ವಾಕ್ಯ ನೋಟ್ಸ್ ಗಳನ್ನು ಕೊಡುತ್ತೇನೆ ಮಧ್ಯದಲ್ಲಿ. ಸಾಂಖ್ಯರು ವೈಶೇಷಿಕರು, ಇವರು ವಿರೋಧಿಗಳು. ಸೈದ್ಧಾಂತಿಕವಾಗಿ ದ್ವೈತಿಕ, ಇವರಿಬ್ಬರು ಆತ್ಮನಿಗೆ ಆರಂಭವಿದೆ ಎನ್ನುವುದನ್ನು ಸಿದ್ಧಿಸುವುದಾಗಿದೆ. ಈ ಆರಂಭವಾದವನ್ನ ಒಬ್ಬರಿಗೆ ಒಬ್ಬರು ವಿರೋಧಿಸುತ್ತಾರೆ, ಮತ್ತು ಅವರ ಆರಂಭವನ್ನು ಇವರ ಅಲ್ಲಗಳೆಯುತ್ತಾರೆ, ಇವರ ಆರಂಭವನ್ನು ಅವರು ಅಲ್ಲಗಳೆಯುತ್ತಾರೆ. ಅಂತೂ ಇರುವರು ಒಬ್ಬರೊಬ್ಬರ ಆರಂಭವಾದವನ್ನು ಖಂಡಿಸುತ್ತಾ ಹೋಗುತ್ತಾರೆ. ಸಾಂಖ್ಯರು ಸೃಷ್ಟಿಯ ಮೂಲವನ್ನು ಪ್ರಧಾನವೆಂದು, ಆ ನಂತರ ಮಹತ್ತು ಮಹತ್ತಿನಿಂದ ಅಹಂಕಾರ, ಅಹಂಕಾರದಿಂದ ತನ್ಮಾತ್ರೆಗಳು, ತನ್ಮೂಲಕವಾಗಿ ಪಂಚಮಹಾಭೂತಗಳ ಸೃಷ್ಟಿ ಆಯಿತು ಎಂದು ಸಿದ್ಧಿಸುತ್ತಾರೆ. ಇವರು ಮತ್ತು ಇವರ ಸೃಷ್ಟಿಯ ಕಾರ್ಯ ಸಿದ್ಧಾಂತಿಗಳಿಗೆ ಅನುಕೂಲವೇ ಆಗಿದೆ. ಒಂದನ್ನು ಹೊರತುಪಡಿಸಿ ಅದೇನೆಂದರೆ, ಆತ್ಮನಿಗೆ ಪ್ರಾರಂಭ ಇದೆ ಎನ್ನುವುದನ್ನು ಇಟ್ಟುಕೊಂಡು ಇಷ್ಟೆಲ್ಲವನ್ನು ಹೇಳುತ್ತಾರೆ. ಆ ಪ್ರಾರಂಭ, ಆತ್ಮನಿಗೆ ಪ್ರಾರಂಭ ಅನ್ನುವುದನ್ನು ಸಿದ್ಧಾಂತಿಗಳು ಒಪ್ಪೋದಿಲ್ಲ. ಹೀಗೆ ಮುಂದೆ ಮುಂದೆ ಹೋದಂತೆ ಒಂದು ಸೀಮಿತವಾದ ಲೆಕ್ಕದಲ್ಲಿ ಎಲ್ಲ ವಿರೋಧಿಗಳು ವೇದಾಂತಿಗಳಿಗೆ ಅನುಕೂಲವೇ ಆಗಿದ್ದಾರೆ. ವೇದಾಂತಿಗಳು ಅಂದರೆ ಅದ್ವೈತ, ಅದ್ವೈತಿಗಳಂದರೆ ವೇದಾಂತಿಗಳು, ಅದು ನಿಮಗೆ ತಿಳಿದಿರಲಿ. ಇಲ್ಲ ಅಂದರೆ ಬೇಕಾದ್ರೆ ಅದ್ವೈತಿಗಳೇ ಅಂತ ಬರ್ಕೊಳ್ಳಿ. ಕೆಲವೊಂದು ಸ್ವಯಂ ಆರೋಪಿತ ತಿಳುವಳಿಕೆಗಳನ್ನು ಹೊರತುಪಡಿಸಿದ್ದಾದರೆ ಅದ್ವೈತಿಗಳು ಯಾರನ್ನೂ ದ್ವೈತಿಗಳನ್ನಾಗಿ ನೋಡೋದಿಲ್ಲ. ಚಂದದ್ವಲ್ಲ ಆತ್ಮನಿಗೆ ಪ್ರಾರಂಭ ಇದೆ ಅನ್ನೋದು ಸ್ವಯಂ ಆರೋಪಿತ. ಈಗ ಶ್ಲೋಕ ನೋಡ್ಕೊಳ್ರಿ, ಭಾವಾರ್ಥ. ಯಸ್ಯ ಕಾರಣಂ ವೈ ಕಾರ್ಯಂ ತಸ್ಯ ಕಾರಣಂ ಜಾಯತೆ. ಯಾರ ಅಭಿಪ್ರಾಯದಲ್ಲಿ ಅಂದ್ರೆ ದ್ವೈತಿಗಳ ಅಭಿಪ್ರಾಯ ಅಂತ, ಕಾರಣಂ ವೈ ಕಾರ್ಯಂ, ಮಣ್ಣು ಕಾರಣ ಮಡಿಕೆ ಕಾರ್ಯ, ಕಾರಣವೇ ಕಾರ್ಯವಾಗಿ ಮಾರ್ಪಾಡಾಗಿದೆ, ಇದು ಯಾರ ಮತದಲ್ಲಿ ಇದೆಯೋ, ಯಾರ ಅಭಿಪ್ರಾಯದಲ್ಲಿ ಈ ಥರ ಇದೆಯೋ, ಯಾವ ಥರ ಕಾರಣವೇ ಕಾರ್ಯವಾಗಿದೆ, ನಿಮಿತ್ತ ಕಾರಣದ ಪ್ರವೇಶವೇ ಇಲ್ಲ, ಕಾರಣವು ಕಾರ್ಯವಾಯ್ತಪ್ಪ, ಮಣ್ಣು ಘಟವಾಯಿತು. ಪಾಪ ಅವನೇನು ರಜೆ ಹಾಕಿ ಮಣ್ಣು ಹೋಗುತ್ತಿಲ್ಲ, ಯಾರು ಕುಂಬಾರ, ನಿಮಿತ್ತ ಕಾರಣ ಬೇಕೇ ಇಲ್ಲ. ಸೊ ಈಶ್ವರನು ಸೃಷ್ಟಿಯಾಗಿ ಮಾರ್ಪಾಡಾದ, ಹೆಂಗ್ ಮಾರ್ಪಾಡಾದ, ಮೊದ್ಲ ಅಹಂಕಾರ ಆದ, ಆಮೇಲೆ ಮಹತ್ತಾದ, ಆಮೇಲೆ ಅಂತಃಕರಣ ಆದ, ಹೀಗೆ ಮಾರ್ಪಾಡಾಗ್ತಾ ಹೋದ, ಕೊನೆಗೇನಾಯ್ತು, ಪಂಚೀಕರಣ ಆಯ್ತು, ಪಂಚಮಹಾಭೂತ ಲಭ್ಯ ಆಯ್ತು. ಇದೆಲ್ಲ ನಮಗೆ ಅನುಕೂಲವೇ, ಇದೆಲ್ಲ ನಮ್ಗೆ ಅನುಕೂಲವೇ. ಹತ್ತಾರು ಸಲ ಆಯುರ್ವೇದಿಕ್ ಕಾಲೇಜ್ನ ಕರೆದಾರೆ ನನಗೆ, ಹೋಗಿದ್ದೆ. ಅಲ್ಲಿರುವಂತಹ ಲೆಕ್ಚರ್ಸ್ಗಳನ್ನ, ಅಲ್ಲಿರುವಂತಹ ಸ್ಟೂಡೆಂಟ್ಸ್ಗಳನ್ನ ಕ್ಯಾಪ್ಚರ್ ಮಾಡೋದೇನು ಕಷ್ಟ ಇಲ್ಲ, ಬಹಳ ಸುಲಭ. ಯಾಕೆಂದ್ರೆ ಅದು ಪಂಚಮ ವೇದ ಆಯುರ್ವೇದ, ನಾವು ವೈದಿಕರು ಅವರು ವೈದಿಕರು, ಸೊ ಕಷ್ಟ ಏನಿಲ್ಲ. ಆದರೂ ಏನು ಮಾಡ್ತೀವಿ ಅಂತಂದರೆ, ಎಲ್ಲೋ ಒಂದು ಕಡೆ ಸಂದರ್ಭಾನುಸಾರ ಪಂಚಕೋಶ ಜಿಜ್ಞಾಸ ತಂದಿರ್ತೀವಿ, ಅವ್ರಿಗೆ ಭಾರಿ ಇಷ್ಟ ಆಗ್ಬಿಡ್ತು. ಈಗ ಅವ್ರಿಗೆ ಅನುಕೂಲ ನೋಡಿ, ಅದು ನಮ್ಮ ಪಂಚಕೋಶ ಜಿಜ್ಞಾಸ ಅವರಿಗೆ ಅನುಕೂಲ ಆಗ್ತದೆ. ಆವಾಗ ಅವ್ರೇನಂತಾರೆ, ಅಯ್ಯೋ ಇವ್ರಿಗೆ ನಮ್ಮದು ಎಲ್ಲ ಗೊತ್ತದೆ, ಅವಾಗ ನಮ್ಮ ಆತ್ಮ ವಿಚಾರವನ್ನು ಅವ್ರು ಚಂದ ಕೂತ್ಕೊಂಡು ಕೇಳ್ತಾರೆ. ಇಷ್ಟ ಇರೋದ್ರ ಪಬ್ಲಿಕ್ ಟಾಕ್ಸ್ ನೊಳಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ವೇರ್ ದಿ ಪಬ್ಲಿಕ್ ಮೈಂಡ್ ಈಸ್ ಅಂತ. ಈ ಸಾರ್ವಜನಿಕರ ಮನಸ್ಸು ಎಲ್ಲಿದೆ, ಸಭಿಕರ ಮನಸ್ಸು ಎಲ್ಲಿ ನಿಂತ್ಕೊಂಡಿದೆ ಅದನ್ನು ಗುರುತಿಸೋದ ಭಾರಿ ಇಂಪಾರ್ಟೆಂಟ್. ಎಷ್ಟೇ ವೆಕ್ಯಾಬ್ಲರಿ ಇರ್ಬೋದು, ಎಷ್ಟೇ ಶಬ್ದ ಸಂಗ್ರಹ ಇರ್ಬೋದು, ಎಷ್ಟೊಂದು ಪಾಂಡಿತ್ಯ ಇರ್ಬೋದು, ಎಷ್ಟೇ ಕಂಠಪಾಠ ಇರ್ಬೋದು, ಪಬ್ಲಿಕ್ಕನ್ನು ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ, ಪಬ್ಲಿಕ್ ಮೈಂಡ್ ಎಲ್ಲಿದೆ ಅನ್ನೋದು ನೀವು ಗುರುತಿಸಲಿಲ್ಲ ಅಂತಂದರೆ, ಸಭಿಕರು ಏನು ವಿಚಾರ ಮಾಡ್ತಾ ಇದ್ದಾರೆ ಅನ್ನೋದು ನೀವು ಗುರುತಿಸಲಿಲ್ಲ ಅಂತಂದರೆ, ನಿಮ್ದೆಲ್ಲ ಕ್ಲೀನ್ ಸ್ಲೇಟ್, ಒಂದು ಅಕ್ಷರ ಸಹಿತ ಮೂಡೋದಿಲ್ಲ. ಸೊ ಈ ದೈತ್ಯಗಳು ಕಾರಣವೇ ಕಾರ್ಯವಾಯಿತು. ಏನೇನಾಯ್ತಪ್ಪ ಅಂತಂದ್ರೆ ಅವರು ಶುರು ಮಾಡ್ತಾರೆ ಪಂಚೀಕರಣ, ಅದರ ಶುರು ಮಾಡ್ತಾರೆ. ಅದು ನಮಗೆ ಅನುಕೂಲವೇ, ತನ್ನ ಮಾತ್ರ ಅದು ನಮ್ಗೆ ಅನುಕೂಲವೇ. ಆ ಮುಂಚಿಂದೇನದಲ್ಲ, ಕಾರಣವೇ ಕಾರ್ಯವಾಯಿತು, ಅಲ್ಲಿ ಸಮಸ್ಯೆ ಇದೆ. ಏನು ಸಮಸ್ಯೆ? ಜಾಯಮಾನಂ ಕಥಂ ಅಜಂ, ಜಾಯಮಾನಂ ಕಥಂ ಅಜಂ, ಯಾವುದಕ್ಕೆ ಹುಟ್ಟು ಎನ್ನುವುದಿದೆಯೋ ಅದು ಹುಟ್ಟು ರಹಿತವು ಹೇಗೆ? ಆತ್ಮನಿಗೆ ಪ್ರಾರಂಭ ಇದೆ ಅಂತ ಆದದ್ದಾದರೆ ಆತ್ಮನು ಆತ್ಮನು ಆರಂಭರಹಿತನ ಹೇಗಾಗ್ತಾನೆ? ಒಂದು ಕಡೆ ಆತ್ಮನು ಅಜ, ಅವರು ಹೇಳ್ತಾರೆ ಪ್ರಧಾನವು ಜಗತ್ತಿಗೆ ಕಾರಣ ಅದು ಅಜ. ಸಾಂಖ್ಯ ಹೇಳ್ತಾರೆ ಪ್ರಧಾನವು ಜಗತ್ತಿಗೆ ಕಾರಣ, ಈ ಕಾರಣ ಅಜ. ಈ ಕಾರಣವೇ ಕಾರ್ಯವಾಯಿತು ಅಂದರೆ ಕಾರಣವು ಹುಟ್ಟಿತು ಅಂತರ್ಥ. ಕಾರಣವು ಹುಟ್ಟಿತು ಅಂತಂದರೆ ಅಜವಾದದ್ದು ಜ ಆಯಿತು ಅಂತರ್ಥ. ಜನ್ಮರಹಿತವಾದದ್ದು ಏನಾಗ್ಬಿಡ್ತೀಗ, ಜನ್ಮಿಸಿತು ಅಂತ ಆಯ್ತಲ್ಲಪ್ಪೋ. ಸಿಕ್ಕಾಕೊಂಡ್ರು ಓಕೆ ನಂಬರ್ ಒನ್. ಎರಡನೇದ್ದು ಅದು ಭಿನ್ನವಾದದ್ದೇ, ಹುಟ್ಟಿದಂತಹ ಕಾರ್ಯ ಕಾರಣದಿಂದ ಭಿನ್ನವಾಗಿದೆಯೋ, ಕಾರಣವೇ ಕಾರ್ಯವಾಯಿತು, ಮಣ್ಣೇ ಘಟವಾಯಿತು, ಘಟವು ಮಣ್ಣಿನಿಂದ ಭಿನ್ನವಾಗಿದೆಯೋ, ಈಗ ಅವರ ತೀರ್ಪು ಪ್ರಕಾರ ಭಿನ್ನವಾಗಿದೆ. ಭಿನ್ನವಾಗಿದ್ದೆ ಆದರೆ ನಿತ್ಯ ಹೇಗಾಗ್ತದೆ? ನಿತ್ಯಂ ಕಥಂಚ ತತ್, ನಿತ್ಯಂ ಕಥಂಚ, ಅದು ನಿತ್ಯ ಹೇಗಾಗ್ತದೆ? ಎಷ್ಟು ಎರಡು ಮೂರು ಸಂಗತಿ ಒಂದು ನೋಡ್ರಿ. ಈಗ ಮೊದಲನೇದ್ದು ಕಾರಣಂ ಕಾರ್ಯ, ಎರಡನೇದ್ದು ಅಜವಾದದ್ದು ಅದು ಜನ್ಮವನ್ನು ಎತ್ತಿತು, ಅದು ಹೇಗೆ? ಕಾರಣವೇ ಕಾರ್ಯವಾಯಿತು ಅಂತ ಹೇಳ್ತೀರಿ, ಅದು ಹೇಗೆ? ಅಜವಾದದ್ದು ಜನ್ಮವಾಯಿತು ಅಂತ ಹೇಳ್ತೀರಿ, ಅದು ಹೇಗೆ? ನಿಮ್ಮ ತೇರಿ ಪ್ರಕಾರ ಭಿನ್ನವಾಗಿದೆ ಅಂತ ಹೇಳ್ತೀರಾ, ಅದು ಭಿನ್ನವಾಗಿದ್ದೆ ಆದರೆ ನಿತ್ಯ ಹೇಗೆ? ಮೂರು ವಾರ್ಷಿಕವಾದಂತಹ ಸಂದೇಹಗಳು. ಭಾಷ್ಯ ಕಾರಣಂ. ಮೃದ್ವತ ಉಪಾದಾನ ಲಕ್ಷಣ ಯಸ್ಯ ವಾದಿನಃ ವೈ ಕಾರ್ಯಂ ಕಾರಣಮೇವ ಕಾರ್ಯಾಕಾರೇಣ ಪರಿಣಮತೆ ಯಸ್ಯ ವಾದಿನಃ ಇತ್ಯರ್ಥಃ. ಕಾರಣಂ ಮೃದ್ವತ್, ಉದಾಹರಣೆಯಲ್ಲಿ ಘಟ ಉದಾಹರಣೆಯಲ್ಲಿ ಮೃದ್ವತ್ ಮಣ್ಣಿನಂತೆ ಕಾರಣ, ಘಟಕ್ಕೆ ಮಣ್ಣು ಕಾರಣವು ಹೀಗೋ ದೃಷ್ಟಾಂತ. ವೇದಾಂತಿಗಳು ಅದನ್ನು ಉಪಾದಾನ ಅಂತ ಕರೀತಾರೆ. ಉಪಾದಾನ ಘಟಕ್ಕೆ ಉಪಾದಾನ ಯಾವುದು? ಮಣ್ಣು. ಓಕೆ. ವಾದಿನಃ ತಸ್ಯ ವೈ ಕಾರ್ಯಂ, ಅದೇ ಕಾರ್ಯವಾಗಿದೆ ಅಂತ ವಾದಿ ಹೇಳ್ತಾರೆ. ಉಪಾದಾನ ಏನು? ಮಣ್ಣು. ಅದ್ವೈತಿಗಳ ಮಣ್ಣು, ದ್ವೈತಿಗಳು ಏನ್ ಹೇಳ್ತಾರೆ, ಆ ಮಣ್ಣೇ ಕಾರ್ಯವಾಗಿದೆ. ಕಾರಣಮೇವ ಕಾರ್ಯ ಆಕಾರೇಣ ಪರಿಣಮತೆ ಇತ್ಯರ್ಥ. ವಾದಿಗಳ ಸಂಗತಿ ಏನು ಅಂದ್ರೆ, ವಾದಿಗಳ ಸಂಗತಿ ಏನಂದ್ರೆ, ಯಾವ ಕಾರ್ಯವನ್ನ ನಾವು ಹೇಳ್ತಾ ಇದ್ದೀವಿ ಕಾರಣವೇ ಕಾರ್ಯವಾಗಿ ಮಾರ್ಪಾಡಾಗಿದೆ. ಪರಿಣಮತೆ ಕಾರಣವೇ ಕಾರ್ಯವಾಗಿ ಪರಿಣಾಮಗೊಂಡಿದೆ. ಮಣ್ಣೇ ಮಡಿಕೆಯ ರೂಪದಲ್ಲಿ ಪರಿಣಾಮಗೊಂಡಿದೆ. They don't bring the nimitta karana at all. ಮಜಾ ನೋಡಿ, ನಿಮಿತ್ತ ಕಾರಣವನ್ನು ತರದೆ ಹೋದರೆ ಮಣ್ಣನ್ನು ಬಿಟ್ಟುಕೊಟ್ಟು ಕುಂಬಾರ ಬೇರೆ ಇದ್ದಾನೆ ಅನ್ನೋದೊಂದು ಸಿದ್ಧ ಆಯಿತು. ಹಾಗೆ ಉಂಟಾದ ಜಗತ್ತನ್ನು ಬಿಟ್ಟುಕೊಟ್ಟು ಈಶ್ವರ ಬೇರೆ ಇದ್ದಾನೆ. ಈಶ್ವರ ಬೇರೆ ಇದ್ದಾನೆ ಅಂತಂದ್ರೆ ಜಗತ್ತು ಚೇತನವಾಗಿರ್ತದೋ ಜಡವಾಗಿರ್ತದೋ? ಆ ವಾದಗಳು ಬರ್ತವೆ. ಸೊ ಬೇಸಿಕ್ ಆಗಿ ಅವರು ಏನ್ ಹೇಳಿದ್ದಾರೆ, ಕಾರಣವೇ ಕಾರ್ಯ ರೂಪದಲ್ಲಿ ಪರಿವರ್ತನೆ ಆಗಿದೆ ಅಂತ ಹೇಳ್ತಾರೆ. ಅದು ಒಪ್ಪುವಂತಹದ್ದಲ್ಲ. ಮುಂದೆ ನೋಡಿ, ತಸ್ಯ ಅಜಮೇವ ಸತ್ ಪ್ರಧಾನಾದಿ ಕಾರಣಂ ಮಹದಾದಿ ಕಾರ್ಯರೂಪೇಣ ಜಾಯತೆ ಇತ್ಯರ್ಥಃ. ಸೊ ಅವನಿಗೆ, ತಸ್ಯ ಅಂದ್ರೆ ಅವನಿಗೆ, ಅಜಮೇವ ಸತ್, ಸತ್ ಅಜಮೇವ, ಯಾವುದು ಸತ್ಸ್ವರೂಪವಾದ ಜನ್ಮರಹಿತವಾದದ್ದು ಇದೆಯೋ ಅಜಮೇವ, ಅದನ್ನ ಸಾಂಖ್ಯರು ಪ್ರಧಾನಂ ಅಂತ ಕರೀತಾರೆ. ನಾವು ಉಪಾದಾನ ಅಂತ ಕರಿತೀವಿ, ಅವರೇನಂತಾರೆ ಪ್ರಧಾನ. ನಾವು ಕಾರಣ ಅಂತ ಕರಿತೀವಿ, ಅವರು ಅದನ್ನ ಪ್ರಧಾನ ಅಂತ ಕರಿತೀವಿ. ಉಪಾದಾನವೇ ಕಾರಣ ಅಂತ ನಾವು ಅಂತೀವಿ, ಪ್ರಧಾನವೇ ಕಾರಣ ಅಂತ ಅವರು ಅಂತಾರೆ. ಈ ಉಪಾದಾನ ಪ್ರಧಾನ ಇವು ಎರಡು ಏನು ಬೇರೆ ಅಲ್ಲ, ಎರಡು ಒಂದೇ ವಿಷಯಗಳು. ಅವರು ಅದನ್ನ ಪ್ರಧಾನ ಅಂದಿದ ಪ್ರಧಾನ ಅಂತ ಅದಕ್ಕೆ ಅವರು ಹೆಸರಿಟ್ಟಿದ್ದಾರೆ. ಅವರ ಅರ್ಥದಲ್ಲಿ ಅಜಮೇವ ಸತ್ ಪ್ರಧಾನಾದಿ ಕಾರಣ ಮಹದಾಧಿಕಾರಿ ರೂಪೇಣ ಜಾಯತೆ, ಉಂಟಾದ ಈ ಜಗತ್ತಿದೆಲ್ಲ ಇದನ್ನ ಮಹತ್ ಇತ್ಯಾದಿ ಪ್ರಧಾನ ಮತ್ತೆ ಮಹತ್. ಮಹತ್ನ ತಲೆ ನಿಂದಿರಬೇಡ, ಮಹದಾದಿ ಮಹತ್ ಇತ್ಯಾದಿ ಮಹತ್ ಇತ್ಯಾದಿಗಳು ಇವರೆಲ್ಲ ಬರ್ತಾರೆ. ನಾನು ಕಳೆದ ನೋಟ್ಸ್ ಕೊಟ್ಟೆ ನೋಡ್ರಿ, ಅಹಂಕಾರ, ಅಹಂಕಾರದಿಂದ ತನ್ಮಾತ್ರೆಗಳು, ತನ್ಮಾತ್ರೆಗಳಿಂದ ಮಹಾಭೂತಗಳು, ಸೊ ಅವೆಲ್ಲ ಬರ್ತವೆ. ಗೊತ್ತಾಯ್ತಾ? ಸೊ ಮಹದಾದಿ ಕಾರ್ಯರೂಪೇಣ ಜಾಯತೆ, ಅಹಂಕಾರ ಸಹಿತವಾಗಿ ಮಹತ್ತಿನಿಂದ ಸಹಿತವಾಗಿ ಅಹಂಕಾರ ರೂಪದ ಮೂಲಕ ಏನು ಈ ಪಂಚಮಹಾಭೂತಗಳು ಸೃಷ್ಟಿಯಾಗೋ ಇವಷ್ಟು ಕಾರ್ಯ. ಈ ಕಾರ್ಯಗಳು ಭಗವಂತನ ಆ ಪ್ರಧಾನದಿಂದ ಉಂಟಾದಂತಹ ಪರಿವರ್ತನ, ಇವು ಪರಿಣಾಮಗಳು. ಮೊದಲನೇ ಪರಿಣಾಮ ಏನಪ್ಪ? ಮಹತ್. ಎರಡನೇ ಪರಿಣಾಮ ಏನು? ಅಹಂಕಾರ. ಮೂರನೇ ಪರಿಣಾಮ ಏನು? ತನ್ಮಾತ್ರೆಗಳು. ಪರಿಣಾಮಗಳು ಒಂದಕ್ಕೆ ಒಂದು ಪರಿಣಾಮ ಆಗ್ತಾ ಇಲ್ತಂಗ ಬರ್ತದೆ. ತನ್ಮಾತ್ರೆಗಳು ಡಿವಿಜನ್ನು, ಆಮೇಲೆ ಸಂಯೋಜನೆ, ವಿಭಜನೆ, ವಿಯೋಜನೆ, ಆಮೇಲೆ ಪಂಚೀಕರಣ, ಪಂಚಮಹಾಭೂತ, ಇವು ಒಂದಕ್ಕೊಂದು ಪರಿಣಾಮ. ಸೊ ಮಹತ್ ಆಧಿಕಾರ ರೂಪೇಣ ಜಾಯತೆ ಇತ್ಯರ್ಥ. ಆದಿಪದೊಳಗೆ ಏನ್ ಹಾಕೋತೀರಿ? ಅಹಂಕಾರ ಇತ್ಯ. ಮಹತಾದಿ ಮಹಂಕಾರ ಇತ್ಯ. ಮಹದಾದಿ ಆಕಾರೇಣ ಚೇತ ಜಾಯಮಾನಂ ಪ್ರಧಾನಂ ಕಥಂ ಅಜಮುಚ್ಯತೆ ತೈ. ಹೀಗಿದ್ದ ಪಕ್ಷದಲ್ಲಿ ಅವರಿಂದ ಭಗವತ್ ತತ್ವವು ಅಜವೆಂದು ಹೇಳಲ್ಪಡ್ತದೋ, ಜನ್ಮವೆಂದು ಹೇಳಲ್ಪಡ್ತದೋ, ಈ ಲಾಜಿಕ್ನಲ್ಲಿ ಭಗವತ್ ತತ್ವಕ್ಕೆ ಜನ್ಮ ಇದೆ ಅಂತಾಯ್ತು. ಈ ಲಾಜಿಕ್ನಲ್ಲಿ ಭಗವತ್ ತತ್ವಕ್ಕೆ ಜನ್ಮ ಇದೆ ಅಂತಾಯ್ತು. ಅವರೇ ಉಪನಿಷತ್ಕ್ಕೆ ಹಿಡ್ಕೊಂಡಾಗ ಏನಂತ ಹೇಳ್ತಾರೆ? ಜನ್ಮರಹಿತ ಅಂತ ಹೇಳ್ತಾರೆ. ಮಹದಾದಿ ಆಕಾರೇಣ ಚೇತ, ಮಹತ್ ಇತ್ಯಾದಿ ಆಕಾರದಲ್ಲಿ ಪರಿಣಾಮ ಆಗ್ತಾ ಆಗ್ತಾ ಪಂಚಮಹಾಭೂತಗಳಿಗೆ ಬಂದದ್ದಾದರೆ ಜಾಯಮಾನಂ ಪ್ರಧಾನಂ ಜಾಯಮಾನಂ, ಪ್ರಧಾನ ಏನಾಯ್ತು? ಇದು ಹುಟ್ಟಿಕೊಂಡಿತು. ಹಾಗಿದ್ದಲ್ಲಿ ಕಥಂ ಅಜಂ, ಉಪನಿಷತ್ತುಗಳ ಮಾತುಗಳನ್ನು ನೀವು ಹೇಗೆ ಸ್ವೀಕಾರ ಮಾಡ್ತೀರಿ? ಉಪನಿಷತ್ ಮಾತುಗಳೇನು? ಹಾ, ಜನ್ಮರಹಿತನು, ಸ್ಮೃತಿನೂ ಹೇಳ್ತದೆ, ನ ಜಾಯತೆ ಮ್ರಿಯತೆ ವಾ ಕದಾಚಿತ್, ಸ್ಮೃತಿ ಕೂಡ ಹೇಳ್ತದೆ ಭಗವದ್ಗೀತ. ಅಜೋ ನಿತ್ಯ ಶಾಶ್ವತ ಅಯಂ ಪುರಾಣ, ಸ್ಮೃತಿನೂ ಹೇಳ್ತದೆ, ಉಪನಿಷತ್ತು ಹೇಳ್ತದೆ, ಅದನ್ನು ಹೇಳ್ತೀರಿ ನೀವು. ಅಂದ್ರೆ ಜನ್ಮರಹಿತವಾದ ಆತ್ಮನು ಕಾರ್ಯರೂಪದಿಂದ ಜನ್ಮಿಸಿದನು ಅನ್ನುವಂತಹದ್ದು ಹೇಳಿದ್ದಾದ್ರೆ ಅವನ ಜನ್ಮರಹಿತನು ಹೇಗಾಗ್ಲಿಕ್ಕೆ ಸಾಧ್ಯ? ಕನ್ಫ್ಯೂಸ್ ಮಾಡ್ಕೋಬೇಡಿ. ಶಾಸ್ತ್ರ ವಾಕ್ಯಗಳ ಮೂಲಕವಾಗಿ ಜನ್ಮರಹಿತನಾದ ಆತ್ಮನು ಈಗ ಕಾರ್ಯರೂಪದಲ್ಲಿ ಪರಿಣಾಮಗೊಳ್ತಾ ಇದ್ದಾನೆ ಅಂತಂದ್ರೆ ಅವನಿಗೆ ಜನ್ಮ ಇದೆ ಅಂತಾಯ್ತು. ಜನ್ಮ ಇದೆ ಅಂತಾಗಿದ್ದಾದ್ರೆ ಅವನ ಜನ್ಮರಹಿತನು ಹೇಗೆ? ಅವಾಗ ಅನ್ಬೇಕು, ಸಾರಿ ಸಾರಿ ಏನೋ ಬಾಯ್ ತಪ್ಪು ಹೇಳ್ಬಿಟ್ವಿ, ಹಂಗಿಲ್ಲ ಅನ್ಬೇಕು ಅವನಿಗೆ. ಹೌದಲ್ವ? ಉಚ್ಯತೆ ತೈಹಿ, ಕಥಂ ಉಚ್ಯತೆ ತೈಹಿ, ವಿಪ್ರತಿಷಿದ್ಧಂ ಚ ಇದಂ ಜಾಯತೆ ಅಜಂ ಚ ಇತಿ. ಹುಟ್ಟುತ್ತದೆ, ಹುಟ್ಟರಹಿತವಾಗಿದೆ. ಈ ಡಬಲ್ ಹೇಳಿಕೆಗಳು ಹೇಗೆ ಸರ್? ಹೌದಾ? ವಿಪ್ರತಿಷಿದ್ಧ ಒಂದಕ್ಕೊಂದು ವಿರುದ್ಧವಾದ ಹೇಳಿಕೆಗಳು. ಏನು ವಿರುದ್ಧ ಹೇಳಿಕೆ ಹೇಳಿ? ಹುಟ್ಟಿನಿಂದ ಕೂಡಿದ್ದಾಗಿದೆ, ಹುಟ್ಟುರಹಿತವಾಗಿದೆ. ಈ ಒಂದಕ್ಕೊಂದು ವಿರುದ್ಧವಾದ ಮಾತು. ನಿತ್ಯಂ ಚ ನಿತ್ಯಂ ಚ ತೈಹಿ ಉಚ್ಯತೆ ಪ್ರಧಾನಂ ತೈಹಿ ಉಚ್ಯತೆ ಪ್ರಧಾನಂ. ಮತ್ತೆ ಹೇಳ್ತಾರೆ, ಮಜಾ ಕೇಳಿ, ಪ್ರಧಾನಂ ನಯೇವ ಜಾಯತೆ. ಇನ್ನೊಂದಿದೆ, ನಿತ್ಯಮಪಿ, ಪ್ರಧಾನವು ನಿತ್ಯ ಅಂತ ಹೇಳ್ತಾರೆ. ಅದು ಮೊದಲಿದ್ದು ಅದು ಹುಟ್ಟುತ್ತದೆ ಅಂತ ಹೇಳ್ತಾರೆ, ಆಮೇಲೆ ಅದು ನಿತ್ಯವಾದ ತತ್ವ ಅಂತ ಹೇಳ್ತಾರೆ. ಯಾವುದು ನಿತ್ಯವಾದ ಶಾಶ್ವತವಾದ ತತ್ವವೋ ಅದು ಹುಟ್ಟುತ್ತದೆ ಹೆಂಗೆ? ಯಾವುದು ಹುಟ್ಟುತ್ತದೋ ಅದು ನಿತ್ಯ ಆಗಿರ್ತದೆ. ಸಿಗ್ತಲ್ಲೋ ಇದ್ರಿಗೆ ನಿಮಗೆ? ನಿತ್ಯಂ ಚ ತೈಹಿ ಉಚ್ಯತೆ ಪ್ರಧಾನ. ಈಗ ಹೇಳ್ತಾನೆ ನೋಡಿ, ಭಿನ್ನಂ ವಿದೀರ್ಣಂ ಸ್ಫುಟಿತಂ ಏಕದೇಶೇನ ಸತ್ ಕಥಂ ನಿತ್ಯಂ ಭವೇತ್ ಇತ್ಯರ್ಥಃ. ಇನ್ನು ಚಂದವಾದ ಮಾತು ಹೇಳ್ತಾರೆ. ಏನಂದ್ರೆ, ನೀವು ಪ್ರಧಾನವನ್ನು ನಿತ್ಯ ಅಂತ ಹೇಳುತ್ತೀರ, ಆ ಪ್ರಧಾನವು ತನ್ಮಾತ್ರ ಇತ್ಯಾದಿ ಮೂಲಕವಾಗಿ ಅದು ಛಿದ್ರ ಛಿದ್ರವಾಗ್ತದೆ, ಭಿನ್ನ ಭಿನ್ನವಾಗ್ತದೆ, ಅದು ವಿಭಜಿಸಲ್ಪಡ್ತದೆ, ಅದು ಸಂಯೋಜಿಸಲ್ಪಡ್ತದೆ, ಏನೆಲ್ಲ ಹೇಳ್ತೀರ. ಅದನ್ನು ನಾವು ಲೆಕ್ಕದಿಟ್ಕೊಂಡ್ರೆ ಅದು ಒಂದೇ ಕಡೆಗಿದ್ದುಕೊಂಡು ಹೇಗೆ ಇಷ್ಟೆಲ್ಲ ಛಿದ್ರ ಛಿದ್ರ ಆಗ್ಲಿಕ್ಕೆ ಸಾಧ್ಯ? ನಿತ್ಯ, ಹುಟ್ಟುರಹಿತ, ಶಾಶ್ವತ, ಸತ್, ಹೌದ, ಹೀಗಿದ್ದಂತಹ ತತ್ವ ಮುಂದೆ ನೀವೇನು ಹೇಳ್ತಿರೋದನ್ನ ಕಾರ್ಯರೂಪಕ್ಕೆ ಪರಿಣಾಮ ಮಾಡಬೇಕಾದ್ರೆ ಅದಕ್ಕೆ ಪಂಚೀಕರಣ ವಿಭಜನೆ ಹೇಳ್ತೀರಿ. ಸೀಳ್ತೋ ಇಲ್ಲೋ? ಮತ್ತೆ ಒಂದು ಭಾಗ ಇಟ್ಟು ಮತ್ತೆ ನಾಲ್ಕು ಭಾಗ ಸೀಳ್ತೀರ? ಅದಕ್ಕೆ ಅವ್ರು ಶಬ್ದ ಕೊಡ್ತಾರೆ, ವಿದೀರ್ಣಂ. ಏ, ಯಾರೇನ್ ಮಾಡೋದಿಲ್ಲ, ತಾನೇ ಬಿರ್ತೋಯ್ತು, ತಾನೇ ಸೀಳು. ಅದೇ ನೀವ್ಯಾರ ಸೀಳಿದ್ರೋ ಅದು ತಾನೇ ಸೀಳ್ತೋ, ನಾವು ಅದನ್ನ ಜಿಜ್ಞಾಸೆ ಮಾಡ್ತಾ ಇಲ್ಲ. ನಿತ್ಯವಾದದ್ದು ಶಾಶ್ವತವಾದದ್ದು ಅವಯವ ಭಿನ್ನವಾಗಲಿಕ್ಕೆ ಸಾಧ್ಯವೇ? ಅವಯವ ಭಿನ್ನವಾಗಬೇಕು ಅಂತಂದ್ರೆ ಅದು ಹೇಗಿರಬೇಕು? ಅದೊಂದು ವಸ್ತು ಪದಾರ್ಥ, ಏಕದೇಶ ಪದಾರ್ಥ ಆಗಿರಬೇಕು, ಅವಯವ ಇರಬೇಕು ಅದಕ್ಕೆ. ಬ್ಯಾಂಬೂ ಒಂದು ಅವಯವ, ಗಂಧದ ಮರ ಒಂದು ಅವಯವ, ಸೀಳ ಕೊಡ್ಲಿ ತಗೊಂಡರ ಸೀಳ, ಕರಗಿಸ್ ತಗೊಂಡವ್ರಿಗೆ ಸೀಳ, ಕೈಯಿಂದರ ಸೀಳ ಹಾಕ, ತುಂಬ ತುನ್ ಮಾಡಿ ಹಾಕ, ತೆಯ್ದರ ತೆಯ್ಯಿ, ಸುಟ್ಟರ ಸುಡು, ಏನ್ ಮಾಡ್ತೀವಿ ಮಾಡು, ಎಲ್ಲ ಸಾಧ್ಯ ಇದೆ. ಆದ್ರೆ ಒಂದು ಕಡೆ ಅಂತೀಯ ನೀನು ಪ್ರಧಾನವಾದಂತಹ ಆತ್ಮನನ್ನ ಏನಂತ ಕರಿತೀಯ ನೀನು? ಅಜಃ ನಿತ್ಯ ಅಂತ ಕರಿತೀಯ. ಆಮೇಲೆ ಏನ್ ಮಾಡ್ತೀಯ? ಅದನ್ನ ಸೀಳ್ತೀಯ, ಹುಟ್ಟಿದೆ ಅಂತ ಹೇಳ್ತೀಯ. ಭಿನ್ನಂ ವಿದೀರ್ಣಂ ಸ್ಫುಟಿತಂ ಕಥಂ ನಿತ್ಯಂ ಭವೇದ ಇತ್ಯರ್ಥ. ಹಾಗಿದ್ದ ಪಕ್ಷದಲ್ಲಿ ಅದು ನಿತ್ಯ ಅಂತ ನೀವು ಹೆಂಗೆ ಹೇಳಿದ್ರಿ? ಅದು ನಿತ್ಯ ಅಂತ ಹೇಳಿದ್ದಾದ್ರೆ ಹಂಗ ನಿತ್ಯವಾದದ್ದು ಹುಟ್ಟಿತು ಅಂತ ಹೆಂಗೆ ಹೇಳಿದ್ರಿ? ಶಂಕರಾಜಿ, ಗೌಡಪಾದರ ಶಿಷ್ಯೋತ್ತಮ ಪರಶಿಷ್ಯನ ಪರಮಶಿಷ್ಯ ಇಲ್ಲ, ಗೌಡಪಾದರ ಶಿಷ್ಯರು ಗೋವಿಂದಪಾದರು, ಗೋವಿಂದಪಾದರ ಶಿಷ್ಯರು ಶಂಕರಾಚಾರ್ಯರು. ಬಟ್ ಇವ್ರು ಮಾಡಿದಂತ ಕಾರ್ಯ ಯಾರು ಮಾಡಬೇಕು? ಹಾಗೆ ಇರುತ್ತದೆ. ಇದ್ರೆ ಪರಂಪರಾ ಗ್ರೇಸ್ ಆಡ್ ಆಗ್ತಾ ಹೋಗ್ತದೆ. ಪರಂಪರಾಗತವಾದ ಅನುಗ್ರಹ ಕೃಪಾ, ಅದು ಕೃಪಾಂಕ ಜಾಸ್ತಿ ಅನೌನ್ಸ್ ಆಗ್ತಾ ಹೋಗ್ತದೆ. 5 ಅಂಕಿ ಇದ್ದದ್ದು, 7 ಅಂಕಿ ಇದ್ದದ್ದು, 10 ಅಂಕಿ ಇದ್ದದ್ದು, 15 ಅಂಕಿ ಇದ್ದದ್ದು, 30 ಅಂಕಿ ಇದ್ದದ್ದು, ಕೊನೆಗೆ ಎಲ್ಲಿ ಇವರು 80-ಗೆ 80 ಕೊಟ್ಬಿಟ್ರಪ್ಪ, ಎಲ್ಲರೂ ಪಾಸ್ ಆಗಬೇಕು ಅಂತ. ಕೃಪಾಂಕ ಹೇಗೆ ನಿತ್ಯಂ ಚ ಉಚ್ಚತೆ ಪ್ರಧಾನಂ? ಪ್ರಧಾನವನ್ನ ನೀವು ನಿತ್ಯ ಅಂತ ಹೆಂಗೆ ಹೇಳಿದ್ರಿ? ಹೇಳಿದ್ರು, ಹಾಗಾದ್ರೆ ಅದು ಪರಿಣಾಮಗಳು ಹೀಗಾಯ್ತು ಅಂತ ಹೆಂಗೆ ಹೇಳಿದ್ರಿ? ಯಾವುದು ನಿತ್ಯವೋ ಅದಕ್ಕೆ ಅವಯವ ಇರೋದಿಲ್ಲ, ಯಾವುದು ನಿತ್ಯವೋ ಅದರಲ್ಲಿ ಸೀಳೋ ಸಾಧ್ಯತೆ ಇಲ್ಲ, ಹಾಗಾದ್ರೆ ಇಂಥ ಒಂದು ತತ್ವ ಇದೆ ಅಂತ ಹೇಳಿದವ್ರು ನೀವು, ಅದು ಪರಿಣಾಮಗೊಂಡು ಈ ಪ್ರಕಾರವಾಗಿ ಕಾರ್ಯ ಆಯಿತು ಅಂತ ಹೇಳಬೇಕಾದ್ರೆ ಹೇಗೆ ಸಾಧ್ಯ ಇದು? ಭಿನ್ನಂ ವಿದೀರ್ಣಂ ಸ್ಫುಟಿತಂ ಏಕದೇಶೇನ ಸತ್ ಕಥಂ ನಿತ್ಯಂ ಭವೇತ ಇತ್ಯರ್ಥಃ. ನಹಿ ಸ ಅವಯವಂ ಅವಯವಂ ಘಟಾದಿ ಏಕದೇಶ ಸ್ಫುಟನ ಧರ್ಮಿ ನಿತ್ಯಂ ದೃಷ್ಟಂ ಲೋಕೇ ಇತ್ಯರ್ಥಃ. ಯಾವುದು ಅವಯವ ಸಹಿತವಾಗಿದೆಯೋ, ಏಕದೇಶ ಸ್ಥಿತವಾಗಿದೆಯೋ, ಸ್ಫುಟನ ಧರ್ಮದಿಂದ ಕೂಡಿದ್ದಾಗಿದೆಯೋ, ಅದು ನಿತ್ಯವಾಗಿ ಲೋಕದಲ್ಲಿ ಇದ್ದದ್ದು ನಾವು ಕಂಡಿಲ್ಲ. ಯಾವುದು ಅವಯವ ಸಹಿತವಾಗಿದೆ, ದುಂಡಗಿದೆ, ಎತ್ತರ ಇದೆ, ದಪ್ಪ ಇದೆ, ತಳ್ಳಿದೆ, ಇವೆಲ್ಲ ಅವಯವಗಳು. ಗೊತ್ತಾಯ್ತಲ್ಲ, ತಳ ಇದೆ, ಹೊಟ್ಟೆ ಇದೆ, ಅವಯವ, ಕಂಠ ಅವಯವ, ಬಾಯಿ ಅವಯವ, ಇದೆಲ್ಲ ಅವಯವ ಇದೆ. ಹೀಗೆ ಅವಯವಗಳಿಂದ ಇದ್ದಂಥ ವಸ್ತು ನಿತ್ಯವಾಗಿರ್ತದೆ ಅಂತ ನಾವು ಲೋಕದಲ್ಲಿ ಕಂಡಿದ್ದು ಏನಪ್ಪ ಸಾಂಖ್ಯ? ಏನ್ ಕಂಡಿದೀಯಾ ಇಲ್ಲಿ? ಏನಾದಂದ್ರೆ ಇನ್ಫ್ಯಾಕ್ಟ್ ನಾವು ಅದ್ವೈತಿಗಳ ಪ್ರವೇಶ ಇನ್ನೂ ಆಗೇ ಇಲ್ಲ. ಅವ್ರದವ್ರಿಗೆ ಹೇಳ್ತಾ ಇದ್ದಾರೆ ಗೊತ್ತಲ್ಲ. ಸಾಂಖ್ಯರನ್ನ ವಿರೋಧಿಸಿ ವೈಶೇಷಿಕರು ಹೇಳ್ತಾರೆ, ವೈಶೇಷಿಕರನ್ನ ವಿರೋಧಿಸಿ ಸಾಂಖ್ಯರು ಹೇಳ್ತಾರೆ. ತಾವೇ ಸಿದ್ಧ ಮಾಡಿ ತೋರಿಸ್ತಾರೆ ದ್ವೈತ ಇದು ಬೋಗಸ್ ಅಂತ. ದ್ವೈತದಲ್ಲಿ ಏನೂ ಇಲ್ಲ, ಖೋಕಲ ಬ್ಯಾಂಬೂ ದಪ್ಪ ಇರ್ತದಲ್ಲ, ನಂಗೆ ಗೊತ್ತಿಲ್ಲಪ್ಪ ಏನು ಎಲ್ಲ ಇರುಕ್ಕೆ, ಇದು ಬೇಕು ಇದು ಬೇಕು ಇದು ಬೇಕು. ಇದೇ ಇವತ್ತಿನ್ನು ಗಾಳಿ ಬಿಸಿಲ್ಲ, ಗಾಳಿ ಬಿಸಿದ್ರೆ ಇದು ಬೇಕು. ಇದೇ ಇದ್ರದ ಅದ ಕತೆ ಇವತ್ತು ಘಟ. ಹೌದಾ ನೋಡ್ರಿ, ಏನ ಹೇಳ್ತಾ ಇದ್ದೆ ನಾನು? ಅವರನ್ನ ಇವರು ವಿರೋಧ ಮಾಡ್ತಾರೆ, ಇವರನ್ನ ಅವರೇ ವಿರೋಧ ಮಾಡ್ತಾರೆ, ಮಾಡಿ ನಮ್ಮ ಸಿದ್ಧಾಂತವನ್ನು ಅವರೇ ಸಿದ್ಧ ಮಾಡ್ತಾರೆ. ನಾವು ಯಾಕೆ ತಲೆ ಕೃಷ್ಣ ಅವ್ರದ್ದು ಏನಿದೆ ನೋಡ್ತಾ ಕುಟುಂಬ ಆಯ್ತು ಅಷ್ಟೇ. ಇದಕ್ಕೆ ಮನಮೋಹನ್ ಸಿಂಗ್ ಪಾಲಿಸಿ ಅಂತ ಹೇಳಿ ಕೋಬೇಡ್ರಿ. ಮನಮೋಹನ್ ಸಿಂಗ್ ಪಾಲಿಸಿ ಏನು ಅಂತಂದ್ರೆ, ಫೈಲ್ ಬಂದ ಕೂಡ ತಗಿಟ್ಬಿಡೋದು ಅಷ್ಟೇ. ಅದನ್ನ ಎಲ್ಲಾ ಫೈಲ್ಗಳನ್ನ ಹಂಗ ಇಟ್ಬಿಡೋದು. ಅವು 4 ವರ್ಷ 5 ವರ್ಷ 6 ವರ್ಷ ಆದ್ಮೇಲೆ ಏನಾಗ್ತವೆ, ತಾವ ನಿಖಾಲ. ನಾವು ಹಂಗ ಯಾವ್ದನ್ನು ಬದಿಗಿಡ್ಲಿಲ್ಲ, ನಾವು ಬದಿಗುಳಿದ್ವಿ ಅಷ್ಟೇ. ವಾದ ಏನಂತಿಲ್ಲ, ಸಾಂಖ್ಯರನ್ನ ನಮ್ಮ ಪರವಾಗಿ ವಿರೋಧಿಸಿ ವೈಶೇಷಿಕರು ಮಾತಾಡ್ತಾರೆ, ವೈಶೇಷಿಕರನ್ನ ನಮ್ಮ ಪರವಾಗಿ ವಿರೋಧಿಸಿ ಸಾಂಖ್ಯರು ಮಾತಾಡ್ತಾರೆ. ಅವರಿಬ್ಬರು ಒಬ್ಬರನ್ನೊಬ್ಬರು ವಿರೋಧಿಸ್ತಾರೆ, ಅದರ್ಥ ಇಬ್ಬರು ಫಿಲಾಸಫಿನೂ ಸರಿ ಇಲ್ಲ ಅಂತಾಯ್ತು. ಹಂಗಾರೆ ಇರೋದು ಏನು ಸತ್ಯ? ಅದನ್ನ ಅವರು ಹೇಳಿಬಿಡ್ತಾರೆ, ಜನ್ಮರಹಿತ ನಿತ್ಯ ನಹಿ ಭಿನ್ನಮಾಯ್ತಾ ನಹಿ ಸಾವಯವಂ ಘಟಾದಿ ಏಕದೇಶ ಸ್ಫುಟನ ಧರ್ಮಿ ನಿತ್ಯಂ ದೃಷ್ಟಂ ಲೋಕೇ ಇತ್ಯರ್ಥಃ ವಿದೀರ್ಣಂ ಚ ಸ್ಯಾತ್ ಏಕದೇಶೇನ ಅಜಂ ನಿತ್ಯಂ ಚ ಇತ್ಯೇತತ್ ವಿಪ್ರತಿಷಿದ್ಧಂ ತೈಃ ಅಭಿಧೀಯತೆ ಇತಿ ಅಭಿಪ್ರಾಯಃ. ಅರ್ಧ ಇದ್ದಂಗಿರ್ತದೆ, ಅರ್ಧ ಸೀಳಂಗ್ ಸೀಳುತ್ತದೆ ಅಂತ ಡಬಲ್ ಮಾತುಗಳು ಬೇಡ. ಅರ್ಧ ಜರತಿ ನ್ಯಾಯ ಮುಂದಿನ ಶ್ಲೋಕ ಬರ್ತದೆ. ಅರ್ಧ ಜರ್ತಿ ನ್ಯಾಯ ಬರ್ತದೆ. ಅರ್ಧ ಕೋಳಿಯ ಅಡಿಗೆಗೆ ಏನ ಇಲ್ಲಿ ಕೋಳಿ ಅದೇ ತಪ್ಪಿಲ್ಲ. ಅರ್ಧ ಕೋಳಿ ಅಡಿಗೆಗೆ ಏನ್ ಅರ್ಧ ಕೋಳಿ ಇದಕ್ಕೆ ಏನಂದ್ರೆ ಕಾವು ಕೋಳಿ ಹ್ಯಾಚಿಂಗ್ ಹ್ಯಾಚಿಂಗ್ ಕಾವು ಕೊಡ್ತಾವ. ಸೊ ಒಂದ್ ಅರ್ಧ ಕೋಳಿ ಕಾವು ಕೊಡ್ಲಿಕ್ಕೆ ಇಡ್ರಿ, ಒಂದ್ ಅರ್ಧ ಕೋಳಿ ಅಡಿಗೆ ಮಾಡ್ರಿ. ಅರ್ಧ ಸತ್ತಂತ ಒಪ್ಕೊಂಬುದು, ಇನ್ನರ್ಧ ಅದು ಅವಯವಗಳ ಭಿನ್ನ ಭಿನ್ನವಾಗಿವೆ ಅಂತ ಹೇಳೋದು, ಸೀಳು ಹೋಗಿದೆ ಅಂತ ಹೇಳೋದು. ಹೆಂಗ್ ಸಾಧ್ಯ? ಮುಂದಿನ ಶ್ಲೋಕದ ಬರ್ತದೆ ನೋಡುವಂತೆ. ಸೊ ಈ ಪ್ರಕಾರವಾಗಿ ಏನ್ ಹೇಳ್ತಾರೆ, ವಿದೀರ್ಣಂ ಚ ಸ್ಯಾತ್ ಏಕದೇಶೇನ ಅಜಂ ನಿತ್ಯಂ ಚ ಇತ್ಯೇತತ್. ಒಂದೇ ದೇಶದಲ್ಲಿ ಒಂದು ಸೀಳು ಹೋಗ್ತದೆ ಅಂತ ಹೇಳ್ತೀರಾ, ಇನ್ನೊಂದು ಅಜಂ ನಿತ್ಯಂ ಚ ಜನ್ಮರಹಿತವಾಗಿದೆ ಮತ್ತು ಶಾಶ್ವತವಾಗಿದೆ ಅಂತ ಹೇಳ್ತಾರೆ. ವಿಪ್ರತಿಷಿದ್ಧಂ ತೈಹಿ ಅಭಿಧೀಯತೆ ಇತಿ ಅಭಿಪ್ರಾಯ. ಈ ಪ್ರಕಾರವಾಗಿ ವಿರುದ್ಧವಾಗಿರುವಂತಹ ಅಭಿಪ್ರಾಯಗಳನ್ನು ಯಾಕೆ ನೀವು ಹೇಳ್ತೀರಿ ಅಂತ ವೈಶೇಷಿಕನು ಯಾರು ಹೇಳ್ತಾನೆ? ಸಾಂಖ್ಯನೇ ಹೇಳ್ತಾನೆ. ಉಕ್ತಸ್ಯೈವ ಅರ್ಥಸ್ಯ ಸ್ಪಷ್ಟೀಕರಣಾರ್ಥಂ ಆಹ. ಕಾರಣವೇ ಕಾರ್ಯವಾಗುತ್ತದೆ ಅನ್ನುವಂಥದ್ದು ಮತ್ತು ಕಾರಣವು ನಿತ್ಯ ಅನ್ನುವಂಥದ್ದು ಉಂಟಾಯಿತು ಅಂತಂದ್ರೆ ಅದ್ರ ಜೊತೆಗೆ ಇತರ ಎಲ್ಲ ವಿಕಾರಗಳು ಬರ್ತದೆ. ಜಾಯತೆ ಚೇತ ಅಸ್ಥಿ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತಿ ಸಹಜವಾಗಿ ಫಾಲೋ ಆಗ್ತವೆ ಅಂತ ನೀವು ಸಾಂಖ್ಯಶಾಸ್ತ್ರದಲ್ಲಿ ಇದನ್ನ ಸಾಕಷ್ಟು ಜಿಜ್ಞಾಸ ಮಾಡಿದೆ. ಸಾಂಖ್ಯದ ವೇದಾಂತಿಗಳು ಆಕ್ಚುಲಿ ಮಾತಾಡಲಿಕ್ಕೆ ವಿಷಯಗಳೇ ಇಲ್ಲ ಇರುತ್ತಾರೆ. ಆತ್ಮ ಅದ್ವೈತ ಆತ್ಮ ಏನ್ ಮಾತಾಡ್ತಿರೋದ್ರ ಬಗ್ಗೆ ಆದ್ರೂ ಇಷ್ಟೆಲ್ಲ ಮಾತಾಡ್ತಾರೆ ಗೊತ್ತಾ? ಅವರೆಲ್ಲ ಮಾತಾಡಿಸಿದ್ದಾರೆ, ನಾವು ಮಾತಾಡ್ತೀವಿ. ಷಡ್ ವಿಕಾರಗಳು ನಾವೇನು ಉಪಯೋಗ ಮಾಡ್ತೀವಿ ನಮ್ಮದಲ್ಲದ ಸಾಂಖ್ಯದ ನಾವು ಉಪಯೋಗ ಮಾಡ್ಕೋತೀವಿ. ಎಲ್ಲ 90 ಭಾಗದ ಅದ್ವೈತಿಗಳ ಯಾವ್ಯಾವ ವಿಚಾರಗಳು ಅವಷ್ಟು ಅವರೇ ದೈತಿಗಳವರೇ ಎಲ್ಲ ಅವಷ್ಟನ್ನು ನಾವು ಉಪಯೋಗ ಮಾಡ್ಕೋತೀವಿ. ಉಪಯೋಗ ಮಾಡ್ಕೊಂಡು ಆತ್ಮ ನೋಡಪ್ಪ ಹೀಗಿದೆ ಅಂತ ಕೊನೆಗೆ ಹೇಳ್ಕೊಡ್ತೀವಿ. ನಾವ್ ಇನ್ನೇನ್ ಮಾಡ್ಲಿಕ್ಕೆ ಆಗ್ತದೆ? ಈಗ ನಮ್ಮರ ಹತ್ರ ಮಾತಾಡ್ಲಿಕ್ಕೆ ಏನಿಲ್ಲ, ಜಗಳ ಅಂತ ನಾವು ತೆಗೆಯೋರಲ್ಲ, ವಾದ ಮಾಡೋರಲ್ಲ. ವಾದ ಮಾಡ್ಲಿಕ್ಕೆ ನಮ್ಮ ಹತ್ರ ಪಳ್ಳು ಇರ್ಬೇಕು. ಹಾ, ಬ್ಯಾಂಬು ಹೇಳ್ತಾ ಇದ್ದಾಗಲೇ ನೀವು ಮಾಡ್ಬಿಟ್ಟಿ ಅಂತ ಮಾಡ್ಲಿಲ್ಲ. ಬ್ಯಾಂಬು ಇರ್ತದಲ್ಲ, ದಪ್ಪ ಇರ್ತದೆ, ಆದ್ರ ಒಳಗೆಲ್ಲ ಹಂಗದ ನೋಡ್ರಿ ದ್ವೈತ. ಇಷ್ಟು ಸಂಖ್ಯೆಯಲ್ಲಿದೆ, ಇರ ನನಗೇನ ಬೇಕಾಗಿದೆ ಇರ. ಎಂಬತ್% ಹಿಂದೂಗಳು ಹೌದೇನು ಕಟ್ಟಿದ್ರು ಗಟ್ಟಿದ್ರೆ ಎಲ್ಲ ಕೂಕಳ. ಅವ್ರು 20% ಭಾರಿ ಜಬರ್ದಸ್ತ್ ಇದ್ದಾರೆ, ಗಟ್ಟಿ ಎಟ್ಟಿ. ನಾಳೆ 1,000-2,000 ಜನ ಬಂದಿರಿ, ಡಿ ಸಿ ಆಫೀಸ್ ಎದುರು ಹೋಗಿ ಒಂದು 25,000 ಜನ ಕೂತ್ಕೊಳ್ರಿ. ಅವ್ರು ಹೆಂಗ ರಂಜಾನ್ದೊಳಗೆ ರಸ್ತೆ ಎಲ್ಲ ಬ್ಲಾಕ್ ಮಾಡಿ, ಇಂಪಾರ್ಟೆಂಟ್ ರೋಡ್ಸ್ ಎಲ್ಲ ಬ್ಲಾಕ್ ಮಾಡಿ ಪ್ರೇಯರ್ ಮಾಡ್ತಾರ. ಹಂಗೆ ಡಿ ಸಿ ಆಫೀಸ್ ಎದುರುಗಳೇ ಎಲ್ಲಾನು ಬ್ಲಾಕ್ ಮಾಡಿ 25,000 ಜನ ಹೋಗಿ ಕೂತ್ಕೊಳ್ರಿ. ಆವಾಗ ಪ್ರತಿಭಟನೆ ಹೇಗ್ ಪರಿಣಾಮ ಆಗುದು ನೋಡ. ಆದ್ರೆ ನೀವು ಬರುದಿಲ್ಲ, ಅದಕ್ಕೆ ನಾ ಹಂಗ ಕೂಡ್ರಿ ಅಂತ ಹೇಳಿದೆ. ಸಂಘಟನೆ ಇತ್ತಂದ್ರೆ ಇಲ್ಲಿ ಇಲ್ಲಿ ಇಷ್ಟ್ರ ಮಟ್ಟಿಗೆ ಹೋಗತ್ತಿದ್ದಿಲ್ಲ. ಅದಂತಲ್ಲ, ಯಾವ ವಿಷಯಗಳು ಇಷ್ಟ ಮಟ್ಟಿಗೆ ಹೋಗ್ಬೋದು. ಹಿಂದೂಗಳಲ್ಲಿ ಸಂಘಟನೆ ಇದೆ, ಜಾತಿ ಭೇದ. ಹಾ, ಒಡದ್ಬಿಡೋದು. ಈಗರೆ ಆ ಬ್ರಿಟಿಷರಿಗೆ ಗೊತ್ತಿತ್ತು ಇದು ನಮ್ ವೀಕ್ನೆಸ್ ಏನು ಅಂತ. ಆದ್ರೆ ಅವ್ರು ಉಪಯೋಗ ಮಾಡಿದ್ರು ಕಂಪನಿ ಸರ್ಕಾರದಲ್ಲಿ ಮಲ್ಲಪ್ಪ ಶೆಟ್ಟರೆ. ಮಲ್ಲಪ್ಪ ಶೆಟ್ಟರು ಗೊತ್ತಿತ್ತು ಅವ್ರಿಗೆಲ್ಲ, ನೀವು ಎಷ್ಟು ಲಾಲ್ಚಿ ಇದ್ದಾನ, ಎಷ್ಟು ಲಂಚ ತಿಂತಾನ ಗೊತ್ತಿತ್ತು. ಅವಾಗ ಅವನು ಉಪಯೋಗ ಮಾಡ್ಕೊಂಡ್ರು, ಅವನಿಂದಲೇ ರಾಣಿ ಚೆನ್ನಮ್ಮನ ಕೊಂದು ಹಾಕಿ ಅವನನ್ನು ಹೊಡೆದ. ಬ್ಯಾಂಬು ಹೆಂಗ ಹೆಂಗ ಅವೆಲ್ಲ ಕಾರಣ ಕಾರ್ಯ ಅಂತ ಆಯ್ತಂದ್ರೆ ತಿಳ್ಕೊಡ್ರಿ. ಮೊದಲನೇ ವೀಕ್ನೆಸ್ ಏನು, ಕಾರ್ಯ ಅಂತ ಉಂಟಾದ್ಮೇಲೆ ಮೊದಲನೇ ವೀಕ್ನೆಸ್ ಅಸ್ಥಿ ವರ್ಧತೆ ವಿಪರಿಣಾಮತೆ ಅಪಕ್ಷ. ಇಷ್ಟು ವಿಕಾರಗಳು ಅದಕ್ಕೂ ಪ್ರಕೃತಿ ಸಹಜವಾಗಿರ್ತವೆ. ಇಷ್ಟು ವಿಕಾರಗಳು ಇದ್ದ ನಂತರ ಅದು ನಿತ್ಯ ಹೇಗಾಗ್ತದೆ? ಹಂಗೆ ಕೊರೆದು ಕೊರೆದು ಕೊರೆದು ಕೊರೆದು ನಾಶ ಹೋಗುದೇ ಅದು. ಜಸ್ಟ್ ವಿದರ್ಸವೇ, ಇನ್ನೇನಿಲ್ಲ, ಇದ್ದಲ್ಲೇ ಹಾಳಾಗೋಗ್ತದೆ ಹೋಗ್ತದೆ. ಏನೋ ಪ್ಲಾನೆಟ್ ಎಕ್ಸ್ ಬರಲಿಲ್ಲ ಬರಲಿಲ್ಲ, ಇನ್ನೊಂದ್ ಯಾವ್ದೋ ವೈ ಬರ್ತದೆ. ಈಗ ಬರಲಿಲ್ಲ, ಇನ್ನೊಂದು 5,000 ವರ್ಷಕ್ಕೆ ಬರ್ತದೆ. ಬಟ್ ಇದು ಇದು ಕಾರ್ಯ ಆಗಿದೆ ಅಂದ್ಮೇಲೆ ನಾಶ ಆಗುದು. ಇದು ನಿತ್ಯ ಅಂತ ನೀನು ಹೆಂಗೆ ಹೇಳ್ತೀಯ? ದಟ್ ಇಸ್ ದ ಕ್ವಶನ್ ಹಿಯರ್. ಆದರೂ ಈಗ ಹೇಳಿರುವ ವಿಷಯವನ್ನ ಇನ್ನೂ ಹೆಚ್ಚು ಸ್ಪಷ್ಟ ಮಾಡಬೇಕು ಅಂತೇಳಿ ಈ ಮುಂದಿನ ಶ್ಲೋಕ ಬಂದಿದೆ. ಅರ್ಥಸ್ಯ ಸ್ಪಷ್ಟೀಕರಣಾರ್ಥಂ ಆಹ ಕಾರಣಾದ್ಯನನ್ ಕಾರಣಾದ್ಯನನ್ ಕಾರಣಾಜ್ಞನನ್ಯತ್ವಂ. ಅದೇ ಬುಕ್ನಾಗ ಧ್ಯ ಧ್ಯ ಎರಡು ಸಲ ಪ್ರಿಂಟ್ ಆಗಿದೆ. ಹೇಳಲಿಕ್ಕೆ ಬರಂಗಿಲ್ಲ. ಕಾರಣಾದಿ ಅನನ್ಯತ್ವ ಹೇಳಿದ್ದಲ್ಲ ಮತ ಒಂದು ಧ್ಯ ತೆಗೆದಾಕ್ರಿ. ಕಾರಣಾಜ್ಯನನ್ಯತ್ವ ಅತ ಕಾರ್ಯಮಜಂ ತವ ಜಾಯಮಾನದ್ಧಿ ವೈ ಕಾರ್ಯಾತ್ ಕಾರಣಂ ತೇ ಕಥಂ ಧ್ರುವಂ. ಅದೇ ಏ ಒತ್ತು ಕೂಡ ಇಲ್ಲ. ಕಾರಣಾತ್ ಯದಿ ಅಗರೆ ಎರಡದ್ದ ಬೇಕಲ್ಲ. ಕಾರಣಾತ್ ಯದಿ ಅನನ್ಯತ್ವ ಪ್ರಿಂಟ್ ಸರಿನೇ ಇದೆ. ಅದು ಸ್ಟ್ರಕ್ ಆಗಿ ಇಟ್ಕೊಂಡ್ಬಿಟ್ಟೆ ನಾ. ಕಾರಣ ಯದಿ ಅನನ್ಯತ್ವ ಕಾರ್ಯವು ಕಾರಣವನ್ನು ಹೊರತುಪಡಿಸಿ ಬೇರೆ ಅಲ್ಲದೆ ಹೋಗಿದ್ದಲ್ಲಿ ಅತಃ ತವ ಮತ ಅನ್ನುವುದು ನಿನ್ನ ಅಭಿಪ್ರಾಯವಾದಲ್ಲಿ ತತ್ಕಾರಣವಾಗಿ ಕಾರ್ಯಂ ಅಜಂ ಕಾರ್ಯವು ಅಜವೆಂದು ಸಿದ್ಧವಾದಲ್ಲಿ ಜಾಯಮಾನಾದಿ ವೈ ಕಾರ್ಯಾತ್ ಹುಟ್ಟುವುದು ಎನ್ನುವ ಕಾರ್ಯ ನಿನ್ನ ಮತದಲ್ಲಿ ಕಥಂ ಧ್ರುವಂ ಅದು ನಿತ್ಯ ಹೇಗೆ ಸಾಧ್ಯ ಧ್ರುವ ಹೇಗೆ ಸಾಧ್ಯ ನಿತ್ಯ ಹೇಗೆ ಸಾಧ್ಯ ದೃಢ ಧ್ರುವ ಶಬ್ದಕ್ಕೆ ನಿಧೃಢ ಅಂತ ಹೇಳಿದೆ. ಕನ್ನಡದಲ್ಲಿ ಧ್ರುವ ಧ್ರುವ ಅಂತಾನೆ ಇಟ್ಟಾರೆ. ನಿತ್ರಡ ಇಸ್ ಓಕೆ, ನಿತ್ಯ ದಟ್ಸ್ ಆಲ್ಸೋ ಓಕೆ, ಶಾಶ್ವತ ಶಾಶ್ವತ ಓಕೆ. ಇನ್ನೊಸಲ ನೋಡ್ಕೊಳ್ಳಿ, ಉಂಟಾದ ಕಾರ್ಯವು ಕಾರಣವೇ ಎಂದು ಸಿದ್ಧವಾದಲ್ಲಿ ಬ್ರಾಕೆಟ್ನಲ್ಲಿ ಭಿನ್ನವಲ್ಲ ಎಂದು ಸಿದ್ಧವಾದಲ್ಲಿ ಯಾವ ಕಾರಣವು ಹುಟ್ಟಲ್ಪಟ್ಟಿತೋ, ಯಾವ ಕಾರಣವು ಹುಟ್ಟಲ್ಪಟ್ಟಿತೋ ಅದು ಧ್ರುವ ಆಗುವುದು ಹೇಗೆ ಸಾಧ್ಯ? ಕಾರಣವು ಹುಟ್ಟಿತು ಅಂದ್ರೆ ಅಲ್ಲಿ ಸ್ಟಾರ್ಟ್ ಆಯಿತು. ಏನ್ ಸ್ಟಾರ್ಟ್ ಆಯಿತು? ವಿಕಾರಗಳು ಸ್ಟಾರ್ಟ್ ಆಗ್ತದೆ. ಮತ್ತೆ ಇದು ನಮ್ಮದಲ್ಲ ಸಿದ್ಧಾಂತ, ಇದು ನಿಮ್ಮದೇ ಸಿದ್ಧಾಂತ. ವಿಕಾರಗಳು ನಿಮಗೆ ಸೇರಿದ್ದೆ. ವಿಷ್ಣುವಿಗೆ ತಲೆನೋವಾಗಿದೆ, ನಾರಾಯಣ ತಲಸೂಲಿ ಎದ್ದು ಮಲ್ಕೊಂಡಾನೆ, ವಿಕಾರ ಹೌದಲ್ಲ? ನಾರದ ಬಂದು ಕೇಳ್ತಾನೆ, ಪರಮಾತ್ಮ ಏನಾಗಿದೆ ಮುಖ ಸಣ್ಣಾಗಿದೆಲ್ಲ ಅಂತ. ಅವಾಗ ಅವನು ಹೇಳ್ತಾನೆ, ಭಾರಿ ತಲೆನೋವು ನಾರದ, ಏನಾದ್ರೂ ಔಷಧ ಇದ್ರೆ ತಗೊಂಡ್ ಬಾ. ಎಲ್ಲ ಔಷಧಗಳು ಬ್ಯಾನ್ ಆಗ್ಬಿಟ್ಟಾವೆ, ಯಾವ ಎಲ್ಲ ಭಾರಿ ಡೇಂಜರಸ್ ನಾರಾಯಣ, ಅವ್ರಿಗಾಗುದಿಲ್ಲ. ಕುರ್ಡಾರಿನ್ನು ಕ್ರೋಸಿನ್ ಎಲ್ಲ ಬ್ಯಾನ್. ಆವಾಗ ನಾರಾಯಣ ಅಂತಾನೆ, ಬ್ಯಾನ್ ಆಗಿದ ರಾಷ್ಟ್ರಗಳೇ ಬೇರೆ, ಭಾರತ ದೇಶದಲ್ಲಿ ಯಾವುದು ಬ್ಯಾನ್ ಆಗಿದೆ? ಎಲ್ಲ ನಾರಾಯಣ ಹೇಳ್ತಾನೆ, ಹಾಗಾದರೂ ಈ ತಲೆನೋವು ಹೋಗುದಿಲ್ಲಪ್ಪ ನಾರದ, ಇದು ಇದು ಹೋಗ್ಬೇಕು ಅಂದ್ರೆ ಒಂದೇ ಒಂದು ದಾರಿ. ನಾರಾಯಣ ದಯವಿಟ್ಟು ಹೇಳು, ಏನ್ ನಾನು ಮಾಡ್ಲಿಕ್ಕೆ ಸಾಧ್ಯ ಹೇಳು? ನನ್ನ ಭಕ್ತರ ಪಾದ ಧೂಳಿನ ತಗೊಂಡು, ಭಕ್ತರ ಪಾದ ಧೂಳಿನ ತಗೊಂಡು ಅದು ಹಚ್ಕೊಂಡೆ ಅಂದ್ರೆ ಹೋಗ್ತೀವಿ. ಯಾವ ಜಂಡು ಬಾಮು, ಯಾವ ಬಾಮು, ಈ ಬಾಮು, ಯಾವ ಬಾಮು ಬೇಡ, ನೀನು ಹೋಗಿ ಆ ಭಕ್ತರ ಪಾದ ಧೂಳಿ ಅಷ್ಟೇ ನಾ ಈಗ ತಗೊಂಡು ಬರ್ತೀನಿ. ಎಲ್ಲರ ಹತ್ರ ಹೋದ, ತುಕಾರಾಮ್ ಹತ್ರ ಹೋದ, ಕುಂಬಾರನ ಹತ್ರ ಹೋದ, ಅವನ ಹತ್ರ ಹೋದ, ಇವನ ಹತ್ರ ಹೋದ, ವೀರ ಹತ್ರ ಹೋದ, ಕುಡಿ ಕುಡಿ, ಅಯ್ಯೋ ಭಗವಂತನಿಗೆ ನಮ್ ಪಾದದ ಧೂಳು, ಛೇ ಛೇ ಛೇ ಛೇ ಛೇ, ನಾವು ಕೊಂಡು ಕಾಲು ನೀನು ಯಾವಾಗ ಕಾರಣವು ಕಾರ್ಯವಾಯಿತು ಅಂದಿ ಅಲ್ಲಿಂದ ಸ್ಟಾರ್ಟ್ ನೋಡ್ರಿ ಇವೆಲ್ಲ. ಸಾಧ್ಯ ಆಗುದಿಲ್ಲ. ಕೊನೆಗೆ ಗೋಕುಲಕ್ಕೆ ಬಂದ, ಬೃಂದಾವನಕ್ಕೆ ಬಂದ. ಇವನು ಸಪ್ಪೆ ಮುಖ ನೋಡಿ, ನಾರಾಯಣ ನಾರಾಯಣ ಅಂತ ಹೇಳಲಿಕ್ಕೆ ಶಕ್ತಿನೂ ಇದ್ದಿದ್ದಿಲ್ಲ ಅವನಿಗೆ. ಇಷ್ಟೆಲ್ಲ ವರ್ಲ್ಡ್ ಎಲ್ಲ ತಿರುಗಾಡಿ ಬಂದಿದ್ದ ಅವನು, ಪೂರಾ ಈ ಬ್ರಹ್ಮಾಂಡವನ್ನು ತಿರುಗಾಡಿ ಬಂದಿದ್ದ. ಬಂದು ಕೂತ್ಕೊಂಡ ಕಲ್ ಮೇಲೆ, ಎಲ್ಲ ಗೋಪಿಕರು ಬಂದು ಅರ್ಪಿತ್ರು. ಬ್ರಹ್ಮಚಾರಿ ಈ ಅಂದ ಬಂದ್ಬಿಟ್ರು. ಆಮೇಲೆ ಏನು ನಾರದ, ಯಾಕೆ ಮುಖ ಸಪ್ಪೆ, ಏನಾಗಿದೆ? ನಾರಾಯಣ ಚೆನ್ನಾಗಿದ್ದ, ಅದೇ ದೊಡ್ಡ ಪ್ರಾಬ್ಲಮ್ ಆಗಿರೋದು. ಏನಾಯ್ತು? ಅವನಿಗೆ ಭಾರಿ ತಲೆನೋವು ಅಂತ, ಭಕ್ತರ ಪಾದ ಧೂಳಿ ಬೇಕಾಗಿದೆ ಅಂತ. ಯಾರೂ ಕೊಡ್ಲಿಕ್ಕೆ ತಯಾರಲ್ಲ, ಎಲ್ಲರೂ ಭಕ್ತರೇ, ನನಗೆ ಗೊತ್ತು ಎಲ್ಲರೂ ಎಂತ ದೊಡ್ಡ ದೊಡ್ಡ ಭಕ್ತರು ಅಂತೇಳಿ. ನನಗೆ ಗೊತ್ತು, ನಾನು ಮೀರಾ ಹತ್ರ ಹೋಗಿದ್ದೆ ಕೊಡ್ಲಿಲ್ಲ, ಸೂರ್ದಾಸ್ ಹತ್ರ ಹೋಗಿದ್ದೆ ಕೊಡ್ಲಿಲ್ಲ, ತುಕಾರಾಮನ ಹತ್ರ ಹೋಗಿದ್ದೆ ಕೊಡ್ಲಿಲ್ಲ, ಯಾರೂ ತಮ್ಮ ಪಾದ ಧೂಳಿಯನ್ನು ಕೊಡ್ಲಿಲ್ಲ, ಸೋತ್ ಹೋಗಿದ್ದೆ ನಾನು. ಅಯ್ಯೋ ನಮಗ್ ಕೇಳಬಾರ್ದ, ನಾವ್ ಎಷ್ಟು ಕುಡಿದ್ರೆ ನಮಗೆ ತೋಳ್ರಿ ಅಂತೇಳಿ ಕಾಲ್ ಚಾಚ್ಬಿಟ್ಟು, ಎಷ್ಟು ಪಾದ ದುಡಬೇಕು ಮೊದ್ಲ. ನಾವೇನ್ ಸಾಮಾನ್ಯ ತಗೋ, ಎಷ್ಟು ಪಾದ ದುಡಿಬೇಕು ನಮ್ಮ ನಾರಾಯಣಗೆ, ನಮ್ ಪಾದ ದುಡಿಬೇಕಂದ್ರೆ ನಾವ್ ಯಾಕೆ ಬಿಡೋದು, ಹಿಂಸರಿಬೇಕು ತಗೋನು. ಹಂಗೆ ವಿಕಾರ ಸ್ಟಾರ್ಟ್ ಆಯ್ತು ಅಂದ್ರೆ ಆಗೋಗ್ತದೆ, ಮುಗಿಯೋದೇ ಇಲ್ಲ ಕತೆಗಳಿಗೆ. ಅದಕ್ಕೆ ನೋಡ್ರಿ ಭಗವಂತ ಕೂಡ ಕೊಳಲು ಊತ್ತಾನೆ. ಹೆಂಗ ಎಂತ ಕೊಳಲು ಊತ್ತಾನೆ? ಗಟ್ಟಿ ಬಿದ್ರಲ್ಲ, ತೊಳ್ಳು ಒಳಗಡೆ ಇಲ್ಲ, ಎಲ್ಲ ಕಳ್ಕೋಬೇಕು. ತ್ಯಾಗೇ ನೈಕಿ ಅಮೃತತ್ವ ಮಾನಸು, ಎಲ್ಲ ಕಳ್ಕೋ. ಸೊ ಹೀಗೆ ನಾವು ಹೇಳ ಸಿದ್ಧಾಂತ ಹೆಚ್ಚಂದಿತ್ತು. ಹೂ ಇವೆಲ್ಲ ಹಿಂದಕ್ಕೆ ಗಂಟೆಗಟ್ಟಲೆ ಹೇಳ್ತಿದ್ದೆ ನಾನು, ಹರಿಕತೆ ಮಾಡ್ತಿದ್ದೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಕುಡಿಸಿ ಹರಿಕತೆ ಮಾಡ್ತಿದ್ದೆ ಗಂಟೆಗಟ್ಟಲೆ. ಬೆಳಿಗ್ಗೆ ಆರರಿಂದ ಏಳುವರೆ ಈ ವೆಕೇಶನ್ಸ್ ಇರ್ತಾವ ನೋಡಿ, ದಸರಾ ವೆಕೇಶನ್ಸ್, ಸಮರ್ ವೆಕೇಶನ್ಸ್. ಅವಾಗ ಪ್ರತಿನಿತ್ಯ ರೈಲ್ವೆ ಈಶ್ವರ ದೇವಸ್ಥಾನ ಅಂತಿತ್ತು, ಅಲ್ಲಿ ಬೆಳಿಗ್ಗೆ ಆರರಿಂದ ಏಳುವರೆ ರಾಮಾಯಣ ಮಹಾಭಾರತ ಕಥೆ ಹಾಡಿದ್ದ ಹಾಡಿದ್ದೆ ಹೇಳಿದ್ದೆ ಹೇಳಿದ್ದೆ ಮಜಾನೇ ಮಜಾ. ಆ ಮಕ್ಕಳು ಅವರೇ ಈ ಪ್ರಹ್ಲಾದ್ ಜೋಶಿ ಆಳ್ತಾ ಇರ ಬಂದು ಕೊಡ್ತಿದ್ರು ಕಿವಿ ಹಿಡಿದ್ರೆ ಹಿಂಡಿ ಅವ್ರ ತಾಯಿ ಬಂದು ಬಿಟ್ಟು ಹೋಗ್ತಿದ್ರು. ಗೊತ್ತ ಕೇಳ ನಾನು ಒಂದೆರಡು ಹೊಡೆದು ಹೊಡೆದು ಕರ್ಕೊಂಡು ಕೂತೂರು ಎದ್ದು ಹೊಡೋಗ್ತಾನೆ ಹೊಡೆದು ಮತ್ತೆ ಒಂದು ಕಡೆ ಹುಟ್ಟಿತು ಅಂತೀಯ, ಹುಟ್ಟಿದ ಮೇಲೆ ವಿಕಾರಗಳೆಲ್ಲವೂ ಬರ್ತಾ ಇದ್ದಾಗಿ ಕೂಡ ಅದನ್ನ ನಿತ್ಯ ಅಂತೀಯ. ಇನ್ನೊಂದು ಕಡೆಗೆ ಏನ್ ಹೇಳ್ತೀಯ, ಇದು ಹುಟ್ಟು ರಹಿತ ಅಂತ ಹೇಳ್ತೀಯ. ಎಲ್ಲವೂ ಈ ಪ್ರಕಾರವಾದ ಪ್ರಶ್ನೆಗಳೇ ಉಳಿದಿವೆ. ಒಂದು ಹುಟ್ಟು ರಹಿತ ಹೇಗೆ, ಅದು ಹುಟ್ಟು ರಹಿತವಾಗಿದ್ದರೆ ಅದು ಕಾರ್ಯ ಹೇಗಾಯ್ತು, ಕಾರ್ಯ ಆಗಿದೆ ಅಂತಂದ್ರೆ ಅದರಲ್ಲಿ ಯಾವ ದೃಢತಾ ಏನೂ ಇಲ್ಲ, ಅದು ಎಲ್ಲ ಏನಪ್ಪ ಅಂದ್ರೆ ಅದು ಹೆಂಗಿದೆ ಅಂದ್ರೆ ಟೊಳ್ಳಿದೆ, ಅದು ವಿಕಾರಗಳಿವೆ. ಸೊ ಇದನ್ನು ಹೊರತುಪಡಿಸಿ ಅದು ಭಿನ್ನ ಅಂತ ಆಗ್ತದೆ. ಅದು ಭಿನ್ನ ಅಂತ ಆಗಿದ್ದಾದ್ರೆ ಅದು ಜನ್ಮರಹಿತವಾದ ಭಿನ್ನವೋ ಜನ್ಮಸಹಿತವಾದ ಭಿನ್ನವೋ? ಜನ್ಮಸಹಿತವಾಗಿ ಭಿನ್ನ ಅಂತಂದ್ರೆ ಅದು ತಪ್ಪಾಗ್ತದೆ. ಏಕೆಂದ್ರೆ ನೀವು ಮೊದಲು ಹೇಳಿದ್ಯಾ ಅದು ಜನ್ಮರಹಿತ ಅಂತ ಹೇಳಿದ್ಯಾ, ಇನ್ನು ಜನ್ಮ ಸಹಿತ ಅಂತಾನೆ ಹೇಳಿದ್ದಾದ್ರೆ, ಜನ್ಮರಹಿತ ಅಂತ ಹೇಳಿದ್ದಾದ್ರೆ ಅವಾಗ ಹುಟ್ಟುತ್ತೆ ಹೆಂಗೆ ಅಂತ ಮತ್ತೆ ಪ್ರಶ್ನೆ ಮಾಡಬೇಕಾಗ್ತದೆ. ಆದ್ದರಿಂದ ನನಗೆ ಇದನ್ನು ತಿಳಿಸಿಕೊಡು. ಏನು ಅಂದರೆ ನನಗೆ ಇದನ್ನು ತಿಳಿಸಿಕೊಡು, ಇದಕ್ಕೆ ಉತ್ತರ ಇದೆಯಾ ನಿನ್ನ ಹತ್ರ? ಅದು ಹಿಂದಿನ ಶ್ಲೋಕದ ಈ ಹಿಂದಿನ ಶ್ಲೋಕದಲ್ಲಿ ಏನು ಕೊಟ್ಟಿದ್ದಾರೆ, ಹನ್ನೊಂದನೇ ಶ್ಲೋಕ, ಅದನ್ನು ಇನ್ನೂ ಸ್ವಲ್ಪ ಹೆಚ್ಚಿಗೆ ಸ್ಪಷ್ಟವಾಗಿ ಈ ಶ್ಲೋಕದಲ್ಲಿ ಎದುರುಗಿಟ್ಟಿದ್ದಾರೆ. ಹೌದಾ? ಈಗ ನೋಡ್ರಿ, ಇದು ಕೊಡ್ತಾರೆ, ಉದಾಹರಣೆ ಕೊಡ್ತಾರೆ. ನ ಹಿ ಕುಕ್ಕುಟ್ಯಾ ಏಕದೇಶ ಪಚ್ಯತೆ ಏಕದೇಶ ಪ್ರಸವಾಯ ಕಲ್ಪತೆ. ಕುಕ್ಕುಟ್ಯ ಕೋಳಿ, ಕುಕ್ಕುಟ್ಯ ಅಂದ್ರೆ ಕೋಳಿ, ಕೋಳಿಯನ್ನ ಏಕದೇಶ ಪಚ್ಯತೆ, ಒಂದು ಕೋಳಿಯ ಒಂದು ಭಾಗವನ್ನ ಅಡಿಗೆಗಾಗಿ, ಕೋಳಿಯ ಇನ್ನೊಂದು ಭಾಗವನ್ನ ಪ್ರಸವಾಯ ಮೊಟ್ಟೆ ಇಡ್ಲಿಕ್ಕಾಗಿ, ಕಾವು ಕೊಡ್ಲಿಕ್ಕಲ್ಲ ಮೊಟ್ಟೆ ಇಡ್ಲಿಕ್ಕಾಗಿ. ಗೊತ್ತಾ ಏನ್ ಮಾಡೋದೀಗ? ಒಂದು ಭಾಗವನ್ನ ಅಡಿಗೆಗೆ ಬೇಕು ಅಂತಂದ್ರೆ ನೀವು ಇನ್ನೊಂದು ಭಾಗ ಮರಿಬೇಕು, ಏನು ಮೊಟ್ಟೆ ಇಡೋದನ್ನ ಮರಿಬೇಕು. ಮೊಟ್ಟೆ ಇಡ್ಲಿಕ್ಕಾಗಿ ನೀವು ಕೋಳಿಯನ್ನು ಇಟ್ಕೊಂಡದ್ದಾದ್ರೆ ಏನು ಮರಿಬೇಕು? ಅಡಿಗೆ ಮಾಡೋದು ಮರಿಬೇಕು. ಇಂಥ ಉದಾಹರಣೆ ಎಲ್ಲ ಪಬ್ಲಿಕ್ನೊಳಗೆ ಕೇಳ್ಬಿಟ್ರು ಅಂತಂದ್ರೆ ಹಾಗಾದ್ರೆ ಆಗಿನ ಕಾಲದ ಶಂಕರಾಚಾರ್ಯರೆಲ್ಲ ಕೋಳಿ ತಿಂತಿದ್ರು ಇಮಿಡಿಯೇಟ್ಲಿ. ಮನಸ್ಸು ಬುದ್ಧಿಗಳು ಅಷ್ಟು ಪಲ್ಯೂಟ್ ಆಗೋಗ್ಬಿಟ್ಟವೆ ಅಂದ್ರೆ, ಅವರವ್ರು ತಿಂದ್ರೆ ಅವ್ರಿಗೆ ವಿಷಯ ಗೊತ್ತಿರಬೇಕು, ತಿನ್ನೋರು ನೋಡಿ ಗೊತ್ತಿರಬಾರದು. ಬುದ್ಧಿ ಸ್ವಲ್ಪರೇ ಬದ್ನೆಕಾಯಿ ತುಂಬಿಕೊಂಡಿರೋ ಬುದ್ಧಿ ಏನಿರುತ್ತೆ? ಕುರಿ ತಿಂದವ್ರಿಗಂತೂ ಇರೋದೇ ಇಲ್ಲ ಸಿದ್ಧರಾಮಂತ. ಧರ್ಮಸ್ಥಳಕ್ಕೆ 4 ಗಂಟೆ ವಿಸಿಟ್ ಮಾಡಬೇಕಾಗಿದೆ, ನೂರು ಗಂಟೆಗೆ ಮಾಂಸ ಊಟ ಮಾಡಿ ಧರ್ಮಸ್ಥಳಕ್ಕೆ ಹೋಗಿ. ಅದಕ್ಕೆ ಅವನು ಉತ್ತರ ಕೊಡೋದು, ಮನಸ್ಸು ಶುದ್ಧಿರ್ಬೇಕು, ಏನ್ ತಿಂದ್ರೆ ಏನಾಗ್ಬೇಕಾಗಿಲ್ಲ. ಏನ್ರಿ ಸಿದ್ದರಾಮಯ್ಯವರು ಇಂಥ ಆಚಾರ ವಿಚಾರ ತಪ್ಪಿ ನೀವು ನಡ್ಕೊಂಡ್ರೆ ಸಾಮಾನ್ಯರ ಗತಿ ಏನು ಬೇಕಾಗಬೇಕು? ನೀವು ಮುಖ್ಯಮಂತ್ರಿನ ಮರಿಬೇಡ್ರಿ, ಜನ ಮುಖ್ಯವಾಗಿ ನಿಮ್ಮನ್ನೇ ನೋಡ್ತಾ ಇರ್ತಾರೆ. ನೀವು ಈ ಥರ ನಡ್ಕೊಂಡ್ರೆ, ನಾವು ಇಷ್ಟು ವರ್ಷದಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ, ಶುದ್ಧರಾಗಿ ಹೋಗ್ತಾ ಇದ್ದೀವಿ, ಸ್ನಾನ ಮಾಡ್ಕೊಂಡು ಹೋಗ್ತೀವಿ, ನದಿಯಲ್ಲಿ ಮುಳುಗಿ ಎದ್ದು ಹೋಗ್ತೀವಿ, ನೀವೆಂತ ಮಾತಾಡೋದು ಅಂತ ಅಲ್ಲಿ ಜನ ವಾದ ಹಾಕಿದ. ಮುಖ್ಯಮಂತ್ರಿ ಧರ್ಮಸ್ಥಳಕ್ಕೆ ಹೋಗ್ತಾರ ಅಂತಂದ್ರೆ ಯಾಕ? ನಮ್ ವೀರೇಂದ್ರ ಹೆಗಡೆ ಸ್ವಲ್ಪ ಸಾಫ್ಟ್, ಮತ್ತೆ ಅವ್ರವ್ರದ್ದೇನೋ ಹೊಂದಾಣಿಕೆ ಇರ್ತದೆ. ಇನ್ನೊಂದು 50 ಕೋಟಿ 100 ಕೋಟಿ ಅದಕ್ಕೆ ಕೊಡ್ರಿ ಇದಕ್ಕೆ ಕೊಡ್ರಿ ಅಂತ ಹೇಳ್ತಾರೆ. ಅವ್ರು ಕೊಟ್ಟಿರ್ತಾರೆ, ಹೆಂಗೋ ಕೊಟ್ಟೆವಲ್ಲ, ಬಾಯಿ ಮುಚ್ಕೊಂಡಿರು, ನಾವು ಸ್ವಲ್ಪ ಊಟ ಮಾಡಿ ಬರ್ತೀವಿ ಅಂತ ನೋಡಿ ಹೋಗ್ತಾರೆ. ಹಿಂಗೆ ಕಾರಣಾದಿ ಕಾರಣಾತ್ ಯದಿ ಅನನ್ಯತ್ವಂ ಅತಃ ಕಾರ್ಯಂ ಅಜಂತವ ಜಾಯಮಾನಾದಿ ವೈ ಕಾರ್ಯಾತ್ ಕಾರಣಂತೆ ಕಥಂ ಧ್ರುವಂ. ನಾಳೆ ನೋಡ್ತೀನಿ. ಆಯ್ತು ಏನು ಟೈಮ್? ನೈವತ್ತಕ್ಕೆ ಕಥೆ ಹೇಳಿದ್ನಲ್ಲ. ಓಂ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಃ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ. ಜಯ ಶ್ರೀ ದಯಾನಂದ ಜಿ. ಅದೇ 23:29 ಬೆಳಗಿನ ಕ್ಲಾಸ್ ಲಾಸ್ಟ್, 23:29 ಬೆಳಗಿನ ಕ್ಲಾಸ್ ಲಾಸ್ಟ್.